ಬೇರೆ ಯಾರು ಹಂಗು ಬೇಡ, ಬೇರೆ ಯಾರ್ದು ಹಂಗು ಬೇಡ ಅಂತೇಳಿ ಹಳ್ಳಿ ಕಡೆ ಬಂದಿರೋದು, ದುಡಿಯೋದು ಬೇಡ, ನಾವೇ ಬೇರೆ ಕೆಲಸನೂ ಕೊಡಬಹುದು, ಜೊತೆಗೆ ಇದೇ ಒಂದು ಜೀವನದಲ್ಲಿ ಕೃಷಿಯಲ್ಲಿ ಮುಂದುವರಿಬೇಕು. ಹೌದು ಹೌದು, ಈಗ ನಾವು ಜಮೀನ್ ಮಾಡ್ಸಕ್ ಸ್ಟಾರ್ಟ್ ಆದ್ಮೇಲೆ ರೆಗ್ಯುಲರ್ ಆಗಿ ಒಂದು 10 ಜನಕ್ಕೆ ಕೆಲಸ ಕೊಡ್ತಿದೀವಿ, 10 ಜನದಿಂದ ಅವ್ರ ಫ್ಯಾಮಿಲಿ ನಡೀತಾ ಇದೆ. ಇದಕ್ಕಿಂತ ಮೊದಲು ಏನ್ ಬೆಳೆ ಬೆಳಿತಿದ್ರಿ ಸರ್? ಮೆಕ್ಕೆಜೋಳ. ಮೆಕ್ಕೆಜೋಳ ಮೆಕ್ಕೆಜೋಳ ಅಷ್ಟೇ, ಮೆಕ್ಕೆಜೋಳ, ಹತ್ತಿ, ಮೆಣಸಿನಕಾಯಿ ಬೆಳೀತಾ ಇದೆ ಇಲ್ಲಿ. ಇದು ಯಾರು ನಿಮಗೆ ಸಲಹೆ ಕೊಟ್ಟರು ಕಾಫಿ ಬೆಳಿಬೇಕಂತ ಹೇಳಿ? ಕಾಫಿ ಮತ್ತೆ ಮೆಣಸು ಮಲ್ನಾಡ್ ರೀಜನ್ ಬೆಳೆ ಅಂತೇಳಿ ಎಲ್ಲರಲ್ಲೂ ಭಾವನೆ ಇದ್ದಿದ್ದು, ನನ್ನಲ್ಲೂ ಕೂಡ ಅದೇ ಇದ್ದಿದ್ದು. ಬಟ್ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಇಲ್ಲ ಇದು ಬಿಸಿಲು ಏರಿಯಾದಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ನಾಲೆಡ್ಜ್ ಗ್ರೈನ್ ಮಾಡಿದಾಗ ನಾವು ಬಂದು ಫಸ್ಟ್ ನಮ್ಮ ಮಡಿಕೆ ತೋಟದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಇಳುವರಿ ಬಂತು. ಬಟ್ ನಮ್ಗಲ್ಲಿ ಕೆಲವೊಂದು ನ್ಯೂನತೆಗಳಿಂದ 2 ಸತತ ಮಳೆಗಾಲದಲ್ಲಿ ನಾವು ಅಷ್ಟನ್ನು ಕಳ್ಕೊಂಡ್ವಿ, 4,000 ಬಳ್ಳಿನ ಕಳ್ಕೊಂಡ್ವಿ. ಅದಾದ್ಮೇಲೆ ಕಾಳುಮೆಣಸಿನ ಬಳ್ಳಿ ತೋಟದಲ್ಲಿ ನೀರ್ ನಿಂತ್ಕೊಂಡಾಗ ಇದಾಯ್ತು. ಸೊ ಅಲ್ಲಿಂದ ಮತ್ತೆ ಈ ತೋಟಕ್ಕೆ ಬಂದಾಗ ಮುಂಚೆ ದಾಳಿಂಬೆ ಬೆಳೆದಿದ್ವಿ ನಾವಿಲ್ಲಿ, ಸತತವಾಗಿ 3 ವರ್ಷ ದಾಳಿಂಬೆ ಬೆಳೆದ್ವಿ, 2 ಕ್ರಾಪ್ ತಗೊಂಡ್ವಿ. ನಾನಾ ಕಾರಣದಿಂದ ದಾಳಿಂಬ್ರನ್ನ ನಿಲ್ಸಿದ್ವಿ. ಏನು ರೋಗದ ಸಮಸ್ಯೆಯಿಂದನಾ ಅಥವಾ ಕೀಟದ ಸಮಸ್ಯೆಯಿಂದನಾ ಸರ್? ಅದು ರೋಗ ಕೀಟ ಸಾಮಾನ್ಯ ಎಲ್ಲಾದ್ರಲ್ಲೂ ಇರುತ್ತೆ. ಇಲ್ಲಿ ದಾಳಿಂಬೆ ಬೆಳೆದಾಗ ಇಲ್ಲಿ 10-15 ಹಳ್ಳಿಗೆ ನಮ್ದು ಒಂದೇ ತೋಟ ಆಗಿತ್ತು. ಸೊ ನಾವು ಸ್ವಲ್ಪ ಜನಗಳನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ, ನಮಗೆ ನೆಮ್ಮದಿ ಇಲ್ದಂಗ ಆಗೋಗಿತ್ತು ಜನಗಳಿಂದ. ಸೊ ಹಾಗಾಗಿ ಇರ್ಲಿ, ಈಗ ಆಗಿದೆ, ಎಕ್ಸ್ಪೆರಿಮೆಂಟ್ ಆಗಿದೆ, ಕ್ರಾಪ್ ಚೆನ್ನಾಗ್ ಬಂತು. ನಮ್ ಭೂಮಿಯಲ್ಲಿ ಹಣ್ಣಿನ ಸ್ವೀಟ್ ಚೆನ್ನಾಗಿತ್ತು, ನಾನು ನ್ಯಾಷನಲ್ ಲ್ಯಾಬೋರೇಟರಿ ಎಲ್ಲ ಕಳಿಸಿದ್ದೆ, ಪೆಸ್ಟಿಸೈಡ್ ಎಲ್ಲ ಚಂದ ಇತ್ತು. ಬಟ್ ಮೈನ್ ರೀಸನ್ ಏನಂತ ಹೇಳಿದ್ರೆ ನಾನು ಫೆನ್ಸಿಂಗ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳಕ್ ಆಗ್ಲಿಲ್ಲ, ಎಷ್ಟೇ ಮಾಡಿದ್ರು ಅದು ಡಿಫೆಕ್ಟ್ ಆಗ್ತಾನೆ ಇತ್ತು ಜನಗಳ ಕೈಯಲ್ಲಿ. ಹಾಗಾಗಿ ನಾವು ಕ್ರಾಪ್ ಅನ್ನ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿದಾಗ ಮತ್ತು ಕಮರ್ಷಿಯಲ್ ಕ್ರಾಪ್ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಮೆಣಸು ಕಾಫಿ ಒಳಗಡೆ ಅಡಿಕೆ ಮಾಡಿದೀವಿ. ಈಗ ಕಾಫಿ 2 ಕ್ರಾಪ್ ಬಂದಿದೆ, ಮೊದಲನೇ ಕ್ರಾಪ್ ಕಿಂತ 2ನೇ ಕ್ರಾಪ್ ಚೆನ್ನಾಗಿದೆ, 2ನೇ ಕ್ರಾಪ್ ಕಿಂತ ಈಗ ಹೂ ಸೆಟ್ಟಿಂಗ್ ಆಗಿರೋದು ಇನ್ನೂ ಚೆನ್ನಾಗಿದೆ 3ನೇ ಕ್ರಾಪ್. ಇದು ಕಾಫಿ ಸಸಿಗಳು ಎಲ್ಲಿಂದ ತಾವು ತಂದಿದ್ರಿ? ಚಿಕ್ಕಮಂಗ್ಳೂರಿಂದ, ಎಲ್ಲ ಚಿಕ್ಕಮಂಗ್ಳೂರಿಂದ. ಹೇಗೆ ಆಯ್ಕೆ ಮಾಡ್ಕೊಂಡಿದ್ರಿ, ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟು ಆಯ್ಕೆ ಮಾಡ್ಕೊಂಡ್ ಬಂದಿದ್ರಿ ಸರ್? ಇಲ್ಲ ಒಬ್ಬರ ಒಂದು ಕನ್ಸಲ್ಟೆಂಟ್ ಅಂದ್ರೆ ಯಾರು ಇದ್ರ ಜೊತೆಗೆ ಸಂಬಂಧ ಹೊಂದ್ಕೊಂಡಿರ್ತಾರೆ, ಸಪ್ಲೈ ಮಾಡ್ತಕ್ಕಂಥವ್ರು ಇರ್ತಾರೆ, ಅವರಿಂದ ತಗೊಂಡ್ ಬಂದ್ರೆ, ಅಥವಾ ನೀವೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ವಿಜ್ಞಾನಿಗಳ ಸಲಹೆ ಪಡ್ಕೊಂಡ್ಬಿಟ್ಟು ಅಥವಾ ತಜ್ಞರ ಒಂದು ಸಲಹೆ ಪಡ್ಕೊಂಡ್ಬಿಟ್ಟು ತಂದಿದ್ದೀರಾ? ಹೇಗೆ? ನಮಗೆ ಇದಕ್ಕೆ ಮೂಲವಾಗಿ ಸ್ಪೈಸ್ ಬೋರ್ಡ್ ಇಂದ ಒಬ್ರು ಕುಮಾರ್ ಅಂತ ಹೇಳ್ಬಿಟ್ಟು ಫೀಲ್ಡ್ ಆಫೀಸರ್ ಇದಾರೆ, ಸೈಂಟಿಸ್ಟ್. ಅವರು ನಮಗೆ ಕೆಳಮಟ್ಟದಿಂದ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ, ಈ ವೆದರಿಗೆ, ಈ ಮಣ್ಣಿಗೆ ಇದಕ್ಕೆಲ್ಲ ಏನ್ ಸಪೋರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಮಗೆ ಸಜೆಷನ್ ಕೊಟ್ಕೊಂತ ಬರ್ತೀರ. ಅವ್ರ ಮಾರ್ಗದರ್ಶನದಲ್ಲಿ ತೋಟ ನಡೀತಾ ಇರೋದಿದ್ದು. ತಳಿ ಆಯ್ಕೆಯಲ್ಲಿ ಇದರಲ್ಲಿ ರೋಬೋಸ್ಟಾ ಮತ್ತೆ ಅರೇಬಿಕಾ ಅಂತ 2 ಬರುತ್ತೆ. ಅರೇಬಿಕಾಗ ರೇಟ್ ಜಾಸ್ತಿ ಉಂಟು, ಬಟ್ ಅದನ್ನು ಒಂದು ಸತತವಾಗಿ ಲೇಬರ್ ಮತ್ತೆ ಇನ್ಸೆಂಟಿವ್ ಆಗಿ ಕೆಲಸ ಕೇಳತ್ತದು. ಸೊ ರೋಬೋಸ್ಟಾಗೆ ನಾವು ಆಯ್ಕೆ ಮಾಡಿದ್ವಿ, C-R ಹಾಕಿದೀವಿ ಈಗ. ಸೊ ಇದರಲ್ಲಿ ಕ್ರಾಪ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಈ ವೆದರಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಈಗ ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಅಡಿಕೆ ಒಂದು ಬೆಳೆಯಲ್ಲಿ ಇದು ಮಧ್ಯಂತರ ಬೆಳೆಯಾಗಿ ತಗೊಂಡಿದಿರೋ ಅಥವಾ ಈ ಬೆಳೆಯಲ್ಲಿನೇ ಅಡಿಕೆ ಬೆಳೆಯನ್ನ ಮಧ್ಯಂತರವಾಗಿ ತಗೊಂಡಿದೀರ? ಹೇಗೆ? ಈ ಬೆಳೆಯಲ್ಲಿ ಅಡಿಕೆನ ಮಧ್ಯಂತರವಾಗಿ ತಗೊಂಡಿದೀವಿ. ನಮ್ದು ಇನ್ನೊಂದು ತೋಟದಲ್ಲಿ ಅಡಿಕೆಯಲ್ಲಿ ಕಾಳು ಮೆಣಸನ್ನ ಮಧ್ಯಂತರವಾಗಿ ತಗೊಂಡಿದೀನಿ. ಈಗ ಈ ಸಿಲ್ವರ್ ಓಕ್ ಗಿಡ ಅಲ್ವಾ, ಇದು ಬೆಳೆಸಿರೋದ ಕಾರಣ ಕಾಳು ಮೆಣಸು, ಕಾಳು ಮೆಣಸಿಗೋಸ್ಕರ, ಕಾಳು ಮೆಣಸಿನಗೋಸ್ಕರ. ಹೌದೌದು. ಈ ಕಾಳು ಮೆಣಸಿನ ಒಂದು ತಳಿಗೆ ಬಂದ್ರೆ ಯಾವ್ದು ಸರ್? ಇದು ಈಗ ನಮ್ಮಲ್ಲಿರೋದು ಪನೀರ್ 1, ಕರಿಮುಂಡ, ಇದೇ 2 ಮೇಜರ್ ಆಗಿ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಒಂದು 10 ಬೇರೆ ಬೇರೆ ತಳಿ ಹಾಕಿದೀನಿ, 2-1 ಆತರ. ಮೇಜರ್ ಇರೋದು ಪನೀರ್ 1 ಮತ್ತೆ ಕರಿಮುಂಡ. ಕರಿಮುಂಡ, ಇವೆರಡು ತಳಿಗಳು? ಇವೆರಡು ತಳಿಗಳು. ಹೇಗೆ ನಿಮ್ಮ ಒಂದು ಈ ಒಂದು ಕೃಷಿ ಪ್ರಯೋಗಾಲಯ ಅಂತಾನೆ ಹೇಳ್ಬೋದು ನೀವು ಮಾಡ್ತಕ್ಕಂಥದ್ದು, ಇದು ಕೃಷಿ ಒಂದು ಎಲ್ಲರೂ ಬಂದು ನೋಡ್ತಕ್ಕಂಥದ್ದು ಅಥವಾ ಎಲ್ರು ಈ ತರದೇ ಒಂದು ಹೊಸ ಹೊಸ ಯೋಚನೆಯನ್ನ, ಕೇವಲ ಅಡಿಕೆ ಮಾತ್ರ ಹಾಕದೇನೆ, ಕೇವಲ ತೆಂಗು ಮಾತ್ರ ಹಾಕದೇನೆ, ಕೇವಲ ಒಂದೇ ಬೆಳೆ ಬೆಳೆದೇನೆ, ಎಲ್ಲಾ ಒಂದು ತರದ ಬೆಳೆ ತಾವು ಬೆಳೀತಾ ಇದ್ದೀರಾ. ಅದು ವಿಶೇಷವಾಗಿ ಏನ್ ಹೇಳ್ತೀವಿ ನಾವು, ಕಮರ್ಷಿಯಲ್ ಕ್ರಾಪ್ಸ್ ಅಂತೀವಿ, ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ. ಈ ಕಾಳು ಮೆಣಸಿನ ಒಂದು ಇಳುವರಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕಾಳು ಮೆಣಸು ಈಗ ನನಗಿದ್ ಮೊದಲನೇ ವರ್ಷದ ಕ್ರಾಪ್. ಸೊ ಬಟ್ ಡೆವಲಪ್ಮೆಂಟ್ ವೈಸ್ ಕ್ರಾಪ್ ವೈಸ್ ಅದು ಚೆನ್ನಾಗೇ ಇದೆ. ಬಟ್ ಇದು ನನ್ನ ಮೊದಲನೇ ವರ್ಷದ ಕ್ರಾಪ್ ಇರೋದ್ರಿಂದ ಎಷ್ಟು ಇಳುವರಿ ಬಂದಿದೆ ಅಂತ ಹೇಳೋದಕ್ಕಾಗಲ್ಲ. ಇದು ಮೂರನೇ ವರ್ಷದ್ದು, ಅದು ಒಂದು 5-7 ವರ್ಷ ಸಸ್ಟೈನಿಂಗ್ ಬಂದಾಗ ಕ್ರಾಪ್ ಬರುತ್ತೆ ಚೆನ್ನಾಗೆ. ಇದರಲ್ಲಿ ಈ ಬೆಳೆಯಲ್ಲಿ ಈಗ ಕಾಫಿ ಬೆಳೆಯಲ್ಲಿ ಆಗ್ಲಿ ಅಡಿಕೆ ಬೆಳೆಯಲ್ಲಾಗ್ಲಿ ಈ ಒಂದು ಕಾಳು ಮೆಣಸಿನ ಬೆಳೆಯಲ್ಲಾಗ್ಲಿ ತಾವು ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಇದು ಸಾವಯವ ಕ್ರಮದಿಂದನೋ ಇಲ್ಲ ರಾಸಾಯನಿಕ ಕ್ರಮದಿಂದ ನಿರ್ವಹಿಸ್ತಾ ಇದ್ದೀರಾ ಸರ್? ನಮ್ದು ಮೇಜರ್ ಸಾವಯವ. ಇಲ್ಲಿ ನೀವು ನೋಡ್ತಾ ಇರೋ ತರ ಎಲ್ಲ ನಾವು ಬಯೋಡೈಜೆಸ್ಟ್ ತೊಟ್ಟಿ ಯೂಸ್ ಮಾಡ್ಬಿಟ್ಟು ಟ್ರೈಕೋಡೋಮಾ ಸೂಡೋಮೋನಸ್ ಆಮೇಲೆ ವೇಸ್ಟ್ ಡಿಕಂಪೋಸರು ವ್ಯಾಮ್ ಇದನ್ನೆಲ್ಲ ನಾವು ನಮ್ಮ ತೋಟದಲ್ಲೇ ಕಲ್ಚರ್ ಡೆವಲಪ್ ಮಾಡ್ಕೊಂಡಿದೀವಿ. ಅದನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ತೀವಿ. ಪ್ರತಿ ವಾರ ನಮಗೆ ಸ್ಪ್ರಿಂಕ್ಲರ್ ಮೂಲಕ ಇಡೀ ತೋಟಕ್ಕೆ ಸ್ಪ್ರೆಡ್ ಆಗುತ್ತೆ. ಎಷ್ಟು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದನ್ನ ನಾವು ವೇಸ್ಟ್ ಮಾಡಲ್ಲ, ಮಲ್ಚಿಂಗ್ ಆಗಿ ಯೂಸ್ ಮಾಡ್ಕೊಂತೀವಿ. ಅದು ನಾವು ವೇಸ್ಟ್ ಡಿಕಂಪೋಸರ್ ಕಳಿಸೋದ್ರಿಂದ ನೆಕ್ಸ್ಟ್ ಇಯರ್ಗೆ ನಮಗೆ ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಕೆಮಿಕಲ್ ಮೆನ್ಯೂರು ಇದೆ ನಮ್ಮ ಹತ್ರ, ನಾವೇನ್ ಬಿಟ್ಟಿಲ್ಲ. ಅದು ಅದ್ರೇ ಪ್ರಮಾಣದಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಮೇಜರ್ ಸಾವಯವನೇ ಮೇನ್. ಆಮೇಲೆ ಈ ಕಾಫಿ ಈಗ ಮೂರನೇ ಬೆಳೆ ಬರ್ತಾ ಇದೆ. ಈಗ ಕೂಲಿ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಸತತವಾಗಿ ಇದಕ್ಕೆ ಜನ ಬೇಕಂತ ಹೇಳ್ತೀರಾ ಸರ್? ಬೇಕು. ಕಾಫಿಗೆ ಅಂತಲ್ಲ, ಎಲ್ಲದಕ್ಕೂ ಜನ ಬೇಕು. ಜನ ಇದ್ದಷ್ಟು ನಾವು ಅದನ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಕೊಂತ ಹೋಗ್ಬೋದು. ಬಟ್ ಈಗ ಅಡಿಕೆ ಒಂದು ಮೇಜರ್ ಕ್ರಾಪ್ ಎಲ್ಲರಿಗೂ ಆಗಿರೋದ್ರಿಂದ ಅಡಿಕೆ ಏನು ಕೆಲಸ ಕೇಳದೆ ಇರೋದಕ್ಕೆ ಲೇಬರ್ ಬೇಡ ಅಂತ ಅನ್ಕೊಂಡಿದಾರೆ ಅಷ್ಟೇ ಬಿಟ್ರೆ ಬೇರೆ ಯಾವ್ದೇ ನಾವು ಬೆಳೆಗೆ ಹೋದ್ರು ಲೇಬರ್ ಬೇಕು. ಲೇಬರ್ ಸಿಗೋದಿಲ್ಲ ಅಂತ ಹೇಳೋದು ಸುಳ್ಳು. ನಾವ್ ಹೇಗೆ ರೂಢಿಸ್ಕೊಂತೀವೋ ಹಾಗೆ. ಜೊತೆಗೆ ಈಗ ಆಧುನಿಕ ಒಂದು ತಂತ್ರಜ್ಞಾನದಲ್ಲಿ ಏನು ಕೃಷಿ ಯಾಂತ್ರೀಕರಣಕ್ಕೆ ತಾವು ಅಳವಡಿಸಿಕೊಂಡಿದ್ದೀರಾ ಅಲ್ವಾ? ಯಾವ ಯಾವ ಯಂತ್ರಗಳನ್ನ ಯಾವ ಯಾವ ಕೆಲಸಕ್ಕೆ ಉಪಯೋಗಿಸ್ತೀರಾ ಸರ್? ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಯಂತ್ರಗಳು ಉಂಟು. ಟ್ರಾಕ್ಟರ್ ಇಂದ ಹಿಡಿದ್ಬಿಟ್ಟು ಸ್ಮಾಲ್ ವೀಡ್ ಕಟ್ಟರ್ ತನಕನು ಉಂಟು. ಎಷ್ಟೇ ನಾವು ಯಂತ್ರಗಳನ್ನ ತಗೊಂಡ್ರು ಅದ್ರ ಚಾಲನೆ ಮಾಡೋದಕ್ಕೆ ಮತ್ತು ವ್ಯಕ್ತಿಗಳೇ ಬೇಕು. ರೆಗ್ಯುಲರ್ ಆಗಿ ಈಗ ಒಂದು 10 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ 4 ಜನಕ್ಕೆ ನಾವು ಕೆಲಸ ಕೊಡ್ಬೋದು. ಅವರು ವರ್ಷ ಇಡೀ ನಮ್ ಜೊತೆನೆ ಇದಾರೆ ಅಂತ ಹೇಳಿದ್ರೆ ಅವರಲ್ಲೂ ಒಂದು ಟೆಕ್ನಿಕಲಿ ಅವರು ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಒಂದು ವಿಶ್ವಾಸನೂ ಇರುತ್ತೆ. ನಾವು ಸೀಸನ್ ಅಡಿಕೆ ಗೊಬ್ಬರ ಹಾಕ್ಬೇಕಾದ್ರೆ ಜನ ಕರೆಯೋದು, ಕೊಯ್ಲು ಮಾಡ್ಬೇಕಾದ್ರೆ ಜನ ಕರಿಬೇಕು ಅಂತ ಅಂದಾಗ ಅವರು ಕೂಡ ಅವರ ಅನುಕೂಲಕ್ಕೆ ತಕ್ಕಂಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅಲ್ಲೆಲ್ಲ ಅವ್ರು ಹೋಗ್ತಾ ಇರ್ತಾರೆ. ಲೇಬರ್ ಯಾರು ಮನೇಲಂತೂ ಇರೋದಿಲ್ಲ. ಜಮೀನ್ ಇರೋರೆ ಎಲ್ಲಾರು ಇಲ್ಲ. ಜಮೀನ್ ಇಲ್ದವರಿಗೆ ಕೆಲಸ ಬೇಕೇ ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರು. ಒಂದು ಸ್ಟ್ಯಾಂಡರ್ಡ್ 10 ಎಕರೆ ಜಮೀನಿಗೆ 4 ಜನ ಲೇಬರ್ ವರ್ಷ ಇಡೀ ಬೇಕು. ನೀವು ಮೇಂಟೈನ್ ಮಾಡಿದ್ರೆ ಅವ್ರು ನಿಮ್ ಜೊತೆನೆ ಇರ್ತಾರೆ. ಎಷ್ಟೆಕರೆ ಹೊಂದಿದ್ರಿ ಸರ್ ತಾವು ಜಮೀನು? ಈಗ ನಮ್ಮ ಹತ್ರ 35 ಎಕರೆ ಇದೆ ಜಮೀನು. ಎಲ್ಲಾನು ಕಾಫಿನೇ ಬೆಳೆದಿದ್ರ? ಹೇಗೆ ಬೇರೆ ಬೇರೆ? 12 ಎಕರೆ ಕಾಫಿ, ಮೆಣಸು ಮತ್ತೆ ಅಡಿಕೆ ಇದೆ. ಇನ್ನು 18 ಎಕರೆ ಅಡಿಕೆ ಇದೆ, ಅದರಲ್ಲಿ ಸ್ವಲ್ಪ ಮೆಣಸಿದೆ. ಇನ್ನ ಒಂದು 10 ಎಕರೆ ಖಾಲಿ ಇದೆ. ಅಂದ್ರೆ ಏನ್ ಯೋಜನೆ ಇದೆ ಮುಂದಿನ ಯೋಜನೆ? ಏನು ಯಾವ ಬೆಳೆ ಬೆಳಿಬೇಕಂತೀರಾ? ನಾವು ಇದನ್ನೇ ಕಮರ್ಷಿಯಲ್ ಕ್ರಾಪ್ ಅನ್ನೇ ಬೆಳಿಬೇಕು. ಅಡಿಕೆನ ನಾವು ಈಗಿರೋದ್ ಸಾಕು, ಮತ್ತೆ ಅಡಿಕೆಗೆ ಇನ್ವೆಸ್ಟ್ ಮಾಡೋದೇನಿಲ್ಲ. ಕಮರ್ಷಿಯಲ್ ಕ್ರಾಪ್ ಮಾಡ್ತೀವಿ. ಈ ಒಂದು ಲ್ಯಾಂಡ್ ಓನರ್ ಗೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸಿದ್ರು ಕೂಡ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಮುಂದೆ ಕಾಡಮ್ ಬೆಳಿಬೇಕು ಅಂತೇಳಿ ಒಂದು ಆಸೆ ಇದೆ. ಏಲಕ್ಕಿ ಬೆಳಿಬೇಕು ಅಂತೇಳಿ ಇನ್ನೊಂದು 2 ವರ್ಷದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ, ಬೆಳಿತೀನಿ. ಈಗ ಪಕ್ಕದಲ್ಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ರೈತರ ಒಂದು ನೆರವಿಗಾಗಿ. ಇದರ ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳು ಕೂಡ ಇದಾವೆ ಸರ್. ತಮ್ಗೆ ಯಾವ ರೀತಿಯಿಂದ ಇವರಿಂದ ಸಹಕಾರ ಪಡ್ತಾ ಇದ್ದೀರಿ? ನಾನು ಯೂಶಲಿ ಯೂನಿವರ್ಸಿಟೀಸ್ಗಳಿಗೆ ನನಗೆ ಬೇಕಾಗಿರೋ ಬಯೋ ಕಂಟೆಂಟ್ಸ್ ಏನೋ ಟ್ರೈಕೋಡೋಮಸ್ ಸೂಡೋಮೋನಸ್ ಆಗ್ಲಿ ವ್ಯಾಮ್ ಇದನ್ನೆಲ್ಲ ಪರ್ಚೇಸ್ ಅಲ್ಲಿಂದಾನೆ ಮಾಡ್ತೀನಿ ನಾನು. ಬಟ್ ಮೇಜರ್ಲಿ ಎಷ್ಟು ಸಾಧ್ಯನೋ ಅಷ್ಟು 2 ತಿಂಗಳಲ್ಲಿ ಒಂದು ಸರಿ ನಾನು ಬೇರೆ ಬೇರೆ ತೋಟಗಳನ್ನ ವಿಸಿಟ್ ಮಾಡ್ತೀನಿ. ತುಂಬಾ ನಾಲೆಡ್ಜ್ ಸಿಕ್ಕಿರೋದು ಬೇರೆ ತೋಟ ವಿಸಿಟ್ ಮಾಡಿದಾಗ, ಬೇರೆ ರೈತರ ಜೊತೆ ಮಾತಾಡಿದಾಗ. ರೈತರಿಂದ ರೈತರಿಗೆ ಸುಲಭವಾಗಿ ನಂಬ್ತಾರೆ, ಆಮೇಲೆ ಅವ್ರ ಮಾತು ನಿಜ ಅನ್ಸುತ್ತೆ. ಯಾಕಂತಂದ್ರೆ ರೈತರಿಂದ ರೈತರಿಗೆ ಹೇಳಿಸಿದ್ರೆ ಅಥವಾ ರೈತರಿಂದ ರೈತರಿಗೆ ಮಾತಾಡಿಸಿದ್ರೆ ಓ ಅಂತ ನಂಬ್ತಾರೆ. ವಿಜ್ಞಾನಿಗಳು ಮತ್ತೆ ರೈತರಿಂದ ಏನು ಅಂತರ ಇದೆಯಲ್ಲ ಅದು ಇನ್ನೂ ಕಡಿಮೆ ಆಗಿಲ್ಲ. ಕಡಿಮೆ ಆಗಿಲ್ಲ ಇನ್ ದ ಸೆನ್ಸ್ ಅವರು ಹೇಳೋದು ಬೇರೆ ಹೇಳ್ತಾರೆ, ಬೇರೆ ಅಂತಂದ್ರೆ ವೈಜ್ಞಾನಿಕವಾಗಿ ಅವ್ರು ಹಿಂಗೆ ಅಂತ ಹೇಳ್ತಾರೆ. ರೈತ ಇಲ್ಲ ಅವ್ರ ಹಂಗೆ ಇಲ್ಲ ನಾ ಹಿಂಗೆ ಮಾಡೋದಂತ ರೈತರು ಹೇಳ್ತಾರೆ. ಈ ಒಂದು ಅಂತರದಲ್ಲಿ ಇನ್ನು ಸ್ವಲ್ಪ ಬದಲಾವಣೆ ಆಗ್ಬೇಕಾಗಿದೆ. ಇನ್ ಮುಂದಿನ ದಿನಗಳಲ್ಲಿ ಆಗ್ಬಹುದು. ಯಾಕಂದ್ರೆ ಈಗ ಎಲ್ರು ರೈತರ ಒಂದು ಕಲ್ಯಾಣಕ್ಕಾಗಿ, ರೈತರ ಒಂದು ಅಭಿವೃದ್ಧಿಗಾಗಿನೇ ಕೆಲಸ ಮಾಡ್ತಕ್ಕಂಥದ್ದು. ಇರ್ತಕ್ಕಂತ ಯೂನಿವರ್ಸಿಟಿ ಆಗಿರ್ಲಿ, ಏನೇ ಒಂದು ಕೃಷಿಗೆ ಸಂಬಂಧಪಟ್ಟಿದ ಸಂಸ್ಥೆ, ಅಲ್ಟಿಮೇಟ್ ಕೊನೆಯದಾಗಿ ಏನಂತಂದ್ರೆ ರೈತರಿಗೆ ಸಹಾಯ ಮಾಡಿ ಅಥವಾ ರೈತರ ಒಂದು ಸೇವೆಯಲ್ಲಿ ಹೋಗಿ ಅಂತ ಅನ್ನೋದನ್ನೇ ಕೊನೆ ಮಾತಿರುತ್ತೆ ಸರ್. ಅದು ಈ ಒಂದು ನಿಟ್ಟಿನಲ್ಲಿ ತಾವು ಈಗಾಗಲೇ ಹೇಳಿದ್ರಿ ಇದು ಸ್ಪೈಸ್ ಬೋರ್ಡ್ ಇಂದ ತಮಗೆ ಸಹಾಯ ತಗೊಳ್ತಾ ಅಂದ್ರೆ ಅವರಿಂದ ಒಂದು ಗೈಡೆನ್ಸ್ ಅವರಿಂದ ಒಂದು ಮಾರ್ಗದರ್ಶನದಲ್ಲಿ ತಾವು ಈ ಒಂದು ಕೃಷಿ ಮುಂದುವರಿಸಿದೀರಾ ಅಂತ. ಯೂನಿವರ್ಸಿಟಿಯಲ್ಲಿ ಕೂಡ ಸುಮಾರು ಜನ ಸೈಂಟಿಸ್ಟ್ಗಳು ಲೆಕ್ಚರರ್ಸ್ಗಳು ಇದ್ದಾರೆ, ಅವರು ಕೂಡ ನನಗೆ ಅವ್ರ ಮಾರ್ಗದರ್ಶನ ಅವರಿಗಿರೋ ನಾಲೆಡ್ಜ್ ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಬಟ್ ಯೂನಿವರ್ಸಿಟಿ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆಗಿದೆ, ನಮ್ ಶಿವಮೊಗ್ಗ ಯೂನಿವರ್ಸಿಟಿನೂ ತುಂಬಾ ಸ್ಟ್ರಾಂಗ್ ಆಗಿದೆ. ಸಮಗ್ರ ಕೃಷಿ ಮತ್ತು ತೋಟಗಾರಿಕೆ ಇದು ನಮ್ಮ ರಾಜ್ಯದಲ್ಲೇ ಇಂತ ಯೂನಿವರ್ಸಿಟಿ ಇದೇನೆ ಒಂದೇ ಇದೆ. ಟೆಕ್ನಿಕಲಿ ನಮ್ದು ಶಿವಮೊಗ್ಗ ಯೂನಿವರ್ಸಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಗ್ರೌಂಡ್ ರಿಯಾಲಿಟಿಗೆ ಬಂದಾಗ ನಮ್ ತೋಟದಲ್ಲಿ ಏನು ಸರಿ ಏನು ತಪ್ಪು ಅಂತೇಳಿ ಸ್ವಲ್ಪ ನಮ್ಮ ಅವ್ರು ಕೊಟ್ಟಿರೋ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ನಮ್ದನ್ನ ಸ್ವಲ್ಪ ಇನ್ವಾಲ್ವ್ ಮಾಡ್ಕೊಂಡ್ ಬಿಟ್ಟು ನಾವು ಕೆಲಸ ಮಾಡ್ಬೇಕು. ಇಲ್ಲ ಸೈಂಟಿಸ್ಟ್ ಹಿಂಗೆ ಹೇಳಿದಾರೆ ಅದು ಹಿಂಗೆ ನಾನು ಮಾಡ್ತೀನಿ ತೋಟದಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಗಳನ್ನ ಬ್ಲೇಮ್ ಮಾಡೋದು ತಪ್ಪು. ನಮ್ ತೋಟಗಳಲ್ಲಿ ಸೈಂಟಿಸ್ಟ್ಗಳು ಎಷ್ಟೇ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ನಮ್ ತೋಟದಲ್ಲಿ ನಾವು ಸೈಂಟಿಸ್ಟ್ಗಳು ಆಗ್ಲೇಬೇಕು. ದಿನನಿತ್ಯ ಒಡನಾಟ ಇದ್ರೆ ಅದು ತೋಟನೇ ನಮಗೆ ತೋರಿಸ್ಕೊಡತ್ತೆ ಏನ್ ಚೇಂಜಸ್ ಮಾಡಬೇಕು ಅಂತೇಳಿ. ಬಟ್ ಮಾರ್ಗದರ್ಶನ ಸೈಂಟಿಸ್ಟ್ಗಳಿಂದ ತಗೊಂಡ್ಲೇಬೇಕು, ಲೆಕ್ಚರರ್ಸ್ಗಳಿಂದ ನಾವು ಲೆಕ್ಚರಿಂಗ್ ತಗೊಂಡ್ಲೇಬೇಕು. ಈ ಕೃಷಿ ಮೇಳಕ್ಕೆ ಆಮೇಲೆ ಕೃಷಿ ಎಕ್ಸಿಬಿಷನ್ಗೆ ಆಮೇಲೆ ಬೇರೆ ಬೇರೆ ಒಂದು ಸ್ಥಳಗಳಿಗೆ ತಾವು ಹೋಗಿ ಅಲ್ಲಿ ನೋಡಿ ಬಂದು ಅಳವಡಿಸಿಕೊಂಡಿರತಕ್ಕಂತ ಒಂದು ಸಂದರ್ಭ ಇದೆಯಾ ಸರ್? ಹಾ, ಕೃಷಿ ಮೇಳಗಳಿಗೆಲ್ಲ ವಿಸಿಟ್ ಮಾಡೋದೊಂದು ಹವ್ಯಾಸ ಇದೆ ನನಗೆ, ಹೋಗಿ ಬರ್ತೀವಿ ಎಲ್ಲಾ ಕಡೆನು. ಬೆಂಗಳೂರಿನ ಐಐಟಿ ಬೆಂಗಳೂರಿಗೂ ಹೋಗ್ತೀವಿ, ಶಿವಮೊಗ್ಗದಲ್ಲಿ ಧಾರವಾಡಲ್ಲಿದ್ರು ಹೋಗ್ತೀವಿ, ಕೊಯಮತ್ತೂರ್ಗೂ ಹೋಗಿದ್ದೀನಿ, ಮಹಾರಾಷ್ಟ್ರ ಬಾಂಬೆಯಲ್ಲಿ ಪುಣೆದಲ್ಲಿ ನಡೆದಾಗ್ಲೂ ಹೋಗಿದ್ದೀನಿ ಇಂಟರ್ನ್ಯಾಷನಲ್ ಮೇಳಗೆ. ಸೊ ಅದೆಲ್ಲ ನನಗೆ ಇಂಟ್ರೆಸ್ಟ್ ಉಂಟು, ಹೋಗ್ತೀನಿ. ಆಮೇಲೆ ಎಲ್ಲದಕ್ಕೂ ಮೂಲವಾಗಿ ನಮ್ ತಂದೆ BSc ಅಗ್ರಿ, ನನ್ನ ಧರ್ಮಪತ್ನಿ ಕೂಡ BSc ಅಗ್ರಿ, ಅವರಿಬ್ರದ್ದು ಮಾರ್ಗದರ್ಶನ ತುಂಬಾ ಇದೆ ನನಗೆ. ಹಾ, ಹಾಗಾಗಿ ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗಿರೋದು. ಇದರ ಜೊತೆಗೆ ಈಗ ಜಾನುವಾರು ಸಾಕಾಣಿಕೆ ಏನಾದ್ರು ಮಾಡ್ತಾ ಇದೀರಾ ಸರ್? ನಮ್ಮ ಮನೆಯಲ್ಲಿ ಮೂಲತಃ ನಮ್ಮ ಅಜ್ಜ ಅಜ್ಜಿ ಮಾಡಿಟ್ಟಿರೋ ಮಲ್ನಾಡ್ ಗಿಡ್ಡ 30 ಆಕಳುಗಳು ನಮ್ಮಲ್ಲಿ ಇವತ್ತಿಗೂ ಉಂಟು, ನಾವು ಕಳೆದಿಲ್ಲ, ನಂಗೆ ನಡೆಸ್ಕೊಂಡು ಬರ್ತಾ ಇದೀವಿ. ಅವುಗಳೇ ನನಗೆ ಮೂಲ ನಮ್ಮ ವ್ಯವಸಾಯಕ್ಕೆ, ಸಗಣಿಗಾಗ್ಲಿ ಗೋಮೂತ್ರಕ್ಕಾಗ್ಲಿ ಎಲ್ಲದಕ್ಕೂ. ಈ ತೋಟ ಇಷ್ಟು ಹೆಲ್ದಿ ಆಗಿರೋದ್ ಮೂಲ ಕಾರಣ ನಮ್ಮ ಅಜ್ಜಾಜಿ ಉಳಿಸಿರೋ ಹಸುಗಳು. ಅದರಲ್ಲಿ ಈಗ ವಿಶೇಷವಾಗಿ ನೀವು ಹೇಳ್ತಾ ಇದ್ದೀರಾ ಮಲೆನಾಡು ಗಿಡ್ಡ ತಳಿ ಅಂತಂದ್ರೆ ಈ ಒಂದು ಭಾಗದ ಆಸ್ತಿ, ಅದು ಈ ಭಾಗದ ಒಂದು ಹೆಮ್ಮೆ, ಅದು ಮಲೆನಾಡಿನ ಹೆಮ್ಮೆ ಮಲೆನಾಡು ಗಿಡ್ಡ ಅಂದ್ರೆ ಅದನ್ನ ಉಳಿಸ್ಕೊಂಡು ನೀವು ಬೆಳೆಸ್ಕೊಂಡು ಬರ್ತಾ ಇದ್ರಿ. ಈ ಒಂದು ನಿಟ್ಟಿನಲ್ಲಿ ಈಗ ಏನು ಕೇಂದ್ರ ಸರ್ಕಾರದವರು 2014 ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಹೇಳಿ ಒಂದು ಯೋಜನೆಯನ್ನು ತಗೊಂಡ್ ಬಂದಿದ್ದಾರೆ. ಅಂದ್ರೆ ದೇಶೀಯ ಹಸುಗಳನ್ನ ಯಾರು ಸಾಕಿ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ, ಜೊತೆಗೆ ಉತ್ತೇಜನ ಕೊಡೋದಕ್ಕೋಸ್ಕರ, ಇದರ ಜೊತೆಗೆ ಆರ್ಥಿಕ ನೆರವು ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ. ಇದರ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ? ಇದ್ರ ಬಗ್ಗೆ ನಾನು ಪೇಪರ್ ಅಲ್ಲಿ ಓದಿದ್ದೆ, ಬಟ್ ನನಗೆ ಇವತ್ತಿನವರು ಈ ವಿಚಾರದಲ್ಲಿ ಯಾರು ಕನ್ಸಲ್ಟ್ ಮಾಡಿಲ್ಲ, ನಾನು ಯಾವ ಡಿಪಾರ್ಟ್ಮೆಂಟ್ಗೂ ಕನ್ಸಲ್ಟ್ ಮಾಡಿಲ್ಲ. ಅವಶ್ಯಕತೆ ಅನುಗುಣವಾಗಿ ಅಂತ ಹೇಳ್ತೀರಾ ಹೇಗೆ? ಅವಶ್ಯಕತೆ ಇನ್ನೂ ಜಾಸ್ತಿ ಮಾಡೋದಾದ್ರೆ ಅವಶ್ಯಕತೆ ಬರುತ್ತೆ ತಮಗೆ, ಬಟ್ ಈಗ ಆಲ್ರೆಡಿ ನೀವು 30 ಅಂತ ಹೇಳ್ತಾ ಇದ್ದೀರಾ, ಇದೇ ಒಂದು ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸನೇ. ಇಲ್ಲ, ಇದೇನು ದೊಡ್ಡ ಕೆಲಸ ಅಲ್ಲ, ಇದೆಲ್ಲ ನಮ್ಮ ಪೂರ್ವಜರು ಮಾಡಿಟ್ಟಿರೋದು, ಮತ್ತೆ ಅವ್ರ ಮಾರ್ಗದರ್ಶನ ಆಲ್ರೆಡಿ ಅದಿದೆ. ಪಾಪ ದನಗಳು ಏನ್ ಮಾಡ್ತವೆ, ಬೆಳಿಗ್ಗೆ ನಮ್ಗೆ ಹಾಲೆಲ್ಲ ಕೊಟ್ಟಾದ್ಮೇಲೆ ಗೇಟ್ ತೆಗೆದ್ರೆ ಅವು ಪಾಡಿ ಅವು ಗುಡ್ಡಕ್ಕೆ ಹೋಗ್ತವೆ, ಮೇಯ್ಕೊಂತವೆ, ಮತ್ತೆ ಮನೆಗೆ ಅವೇ ಬರ್ತವೆ 4 ಗಂಟೆಗೆ. ಸೊ ಇದೇನು ಸಾಧನೆ ಏನಲ್ಲ, ನಾವು ಅವ್ರ ಜೊತೆ ಬದುಕ್ತಾ ಇರೋದೇ ನಮ್ ಪುಣ್ಯ. ಹೌದು, ಹಾ, ಬೇರೆ ಯಾರು ಏನಾದ್ರೂ ಹೇಳಲಿ, ನಾನು ನಮ್ಮ ಅಜ್ಜ ಅಜ್ಜಿ ಉಳಿಸಿರೋ ಆ 30 ಆಕಳುಗಳ ಜೊತೆ ಬದುಕ್ತಾ ಇರೋದೇ ನನ್ನ ಪುಣ್ಯ. ಅದ್ರ ಹಾಲುಗಳನ್ನ ನನ್ನ ಮಕ್ಕಳು ಕುಡ್ದು ಬೆಳೀತಾ ಇದಾರಲ್ಲ, ಅದು ಅವ್ರ ಪುಣ್ಯ. ಹಾ, ಹೌದು. ಇದು ಈಗ ಹಾಲಿನ ಒಂದು ಮಹತ್ವಕ್ಕೆ ಬಂದ್ರೆ ತಾವು ಡೈರಿಗೆ ಹಾಕ್ತೀರಾ ಹೆಚ್ಚಾಗಿರೋದು, ಅಥವಾ ಹೇಗೆ ಇದು, ಯಾವ ರೀತಿಯಿಂದ ತಾವು ಮೌಲ್ಯವರ್ಧನೆ ಮಾಡ್ತೀರಿ ಸರ್? ಇಲ್ಲ, ನಮ್ಮ ಮನೆಯಲ್ಲಿ ಹಾಲನ್ನ ನಾವು ಯಾವ್ದು ಕಮರ್ಷಿಯಲಿ ಮಾಡೋದಿಲ್ಲ. ನಾವು ಮೌಲ್ಯವರ್ಧನೆ ಆಗಿ ನಾವು ಬೆಣ್ಣೆ ಮಾಡ್ತೀವಿ, ಬೆಣ್ಣೆಗೆ ರೆಗ್ಯುಲರ್ ಬೇಡಿಕೆ ಇದೆ, ನಾವು ಬೆಣ್ಣೆ ಸೇಲ್ ಮಾಡ್ತೀವಿ. ಇಲ್ಲ ಇಲ್ಲ, ನಮ್ ಮನೆಯಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ, ರೆಗ್ಯುಲರ್ ಆಗಿ ನಮ್ ಮನೆಯಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ. ಹಸು ಅಂತೇಳಿದ್ರೆ ಇನ್ನೂ ಉತ್ತಮ. ಹೌದು ಹೌದು ಹೌದು ಹೌದು. ಈಗ ಇದರಲ್ಲಿ ಸರ್, ಮಲೆನಾಡು ಗಿಡ್ಡಕ್ಕೆ ತೋಟದಲ್ಲಿ ಬೆಳೀತಕ್ಕಂತ ಒಂದು ಏನು ಕಳೆ ಇರ್ತದೆ, ಆಮೇಲೆ ಹುಲ್ಲಿರ್ತದೆ, ಅದನ್ನ ಹಾಕ್ತೀರಾ? ಅದಕ್ಕೆ ಸಪರೇಟ್ ಆಗಿ ಏನಾದ್ರೂ ಪ್ರತ್ಯೇಕವಾಗಿ ಅದಕ್ಕೆ ಬೆಳೆ ಬೆಳೀತಾ ಇದ್ದೀರಾ ಮಲೆನಾಡು ಗಿಡ್ಡ ತಳಿಗಳಿಗೆ ಹಾಕೋಕೆ? ಇಲ್ಲ, ಮಲೆನಾಡು ಗಿಡ್ಡ ಆತರ ಏನು ಸಪರೇಟ್ ಆಗಿ ಸ್ಪೆಸಿಫೈಡ್ ಕ್ರಾಪ್ ಅಂತ ಏನು ಕೇಳೋದಿಲ್ಲ. ಅದು ಅದು ಕಾಡಲ್ಲಿ ಸದ್ಯ ಏನು ನೇಪಿಯರ್ ಹಾಕೋದು? ಇಲ್ಲ ಇಲ್ಲ, ಏನು ಇಲ್ಲ, ಏನಿಲ್ಲ. ನಾವು ಜಸ್ಟ್ ಡ್ರೈ ಫೌಡರ್ ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ವರ್ಷಕ್ಕಾಗುವಷ್ಟು, ಮತ್ತೆ ಮಿಕ್ಕದಂತೆ ಅದೆಲ್ಲ ಗುಡ್ಡಗಳಲ್ಲಿ ಮೇಯ್ದು ಬರುತ್ತೆ. ಒಣಗಿದ ಎಲೆಯನ್ನು ತಿನ್ಬಿಟ್ಟು ಅದು ಅಮೃತವನ್ನು ಕೊಡುತ್ತೆ ನಮಗೆ. ಮತ್ತೆ ಇದಕ್ಕೆ ಕೊಟ್ಟಿಗೆ ಯಾವ ರೀತಿಯಿಂದ ನಿರ್ಮಾಣ ಮಾಡಿದಿರಿ ಸರ್? ಕೊಟ್ಟಿಗೆ ನಮ್ಮ ಮನೆ ಪಕ್ಕದಲ್ಲೇ ಮಾಡಿದೀವಿ. ಎಲ್ಲ ತೀರ್ಥಹಳ್ಳಿ ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಸುಸೂತ್ರವಾಗಿ ಮಾಡ್ಕೊಂಡಿದೀವಿ. ಕೆಳಗಡೆ ಯಾವ ರೀತಿಯಿಂದ ಮ್ಯಾಟ್ ಹಾಕಿ? ಇಲ್ಲ, ಮ್ಯಾಟ್ ಎಲ್ಲ ಏನು ಹಾಕಿಲ್ಲ. ಕ್ಲೀನ್ ಆಗಿ ಚಪ್ಪಡಿ ಕಲ್ಲು 7 ಅಡಿ ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ಅದು ಗೋತೆಗಳೆಲ್ಲ ಬಂದಿದ್ ಕರೆಕ್ಟ್ ಒಂದ್ ತೊಟ್ಟಿಗೆ ಬಂದು ಒಂದು 1,000 ಲೀಟರ್ ಕೆಪಾಸಿಟಿ ತೊಟ್ಟಿ ಮಾಡಿದೀವಿ. ಅಲ್ಲಿಗೆ ಬಂದು ಶೇಖರಣೆ ಆಗತ್ತೆ. ಸಗಣಿ ಎಲ್ಲ ಇರುತ್ತೆ. ಸಗಣಿನ ದಿನ ಬೆಳಿಗ್ಗೆ ಜನ ಬಂದ್ಬಿಟ್ಟು ತೆಗೆದು ತಿಪ್ಪೆಗೆ ಹಾಕ್ತಾರೆ. ವಾರಕ್ಕೊಂದ್ಸರಿ ನಿಮಗೆ ಕೊಟ್ಟಿಗೆ ತೊಳೆದಿದ್ದು ಮತ್ತೆ ಗೋತೆ ಎಲ್ಲ ಸೇರಿ 1,000 ಲೀಟರ್ ಸಿಗತ್ತೆ. ಅದನ್ನ ತಗೊಂಡ್ಬಿಟ್ಟು ನನ್ನ ತೋಟದ ಕೆಲಸಗಳಿಗೆ ಉಪಯೋಗಿಸ್ಕೊಂತೀನಿ. ತಾವು ಕಂಡುಕೊಂಡಿರೋ ಹಾಗೆ ಕಾಫಿಯಲ್ಲಿ ಮತ್ತೆ ಇದು ಕಾಳು ಮೆಣಸಿನಲ್ಲಿ ಏನು ಒಂದು ಸಮಸ್ಯೆ ಕಂಡಿದ್ದೀರಾ ಸರ್? ಸಮಸ್ಯೆ ಅಂದ್ರೆ ಅದಕ್ಕೆ ಸೂಕ್ಷ್ಮ ಪೋಷಕಾಂಶಗಳ ಒಂದು ಕೊರತೆ ಆಗಿರ್ಬೋದು, ಇಲ್ಲ ಮುಖ್ಯ ಪೋಷಕಾಂಶಗಳ ಒಂದು ಕೊರತೆ ಆಗಿರ್ಬೋದು, ಇಲ್ಲ ಈ ಬಿಸಿಲಿನ ವಾತಾವರಣಕ್ಕೆ ಎಲೆಗಳು ಸುಟ್ಟಂತ ಆಗಿರ್ಬೋದು, ಜೊತೆಗೆ ರೋಗ ಮತ್ತೆ ಕೀಟಗಳ ಒಂದು ಬಾಧೆಗೆ ಬಂದ್ರೆ? ಇಲ್ಲ, ಸ್ವಾಭಾವಿಕವಾಗಿ ಏನೇನು ಪ್ರಕೃತಿಯಲ್ಲಿದೆಯೋ ಅದೇ ಸೇಮ್ ಪ್ರೊಸೀಜರ್. ನಾವು ಸ್ಟಾರ್ಟಿಂಗ್ ನಮ್ಮ ಅಡಿಕೆ ತೋಟದಲ್ಲಿ ತುಂಬಾ ಮಳೆ ಜಾಸ್ತಿ ಆದಾಗ ಸ್ವಲ್ಪ ತುಂಬಾ ಬಳ್ಳಿನ ಹಾಳು ಮಾಡ್ಕೊಂಡ್ವಿ. ಅದಾದ್ಮೇಲೆ ಹೊಸ ತೋಟದಲ್ಲಿ ರೆಡಿ ಮಾಡ್ಕೊಂಡಾಗ ನಮಗೆ ಗೆದ್ಲದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದಕ್ಕೆ ಫಸ್ಟ್ ಕೆಮಿಕಲ್ ನ 1 ವರ್ಷ ಕೆಮಿಕಲ್ ಮಾಡಿದೀನಿ ನಾನು, ಇಲ್ಲ ಅಂತಲ್ಲ. ಕೆಮಿಕಲ್ ಮಾಡಿದಾಗ ಅದ್ರ ತದನಂತರ 2ನೇ ವರ್ಷದಲ್ಲಿ ನೋಡ್ತಾ ಇದ್ದಾಗ ಸಾಯಿಲ್ ಎಷ್ಟು ಹಾರ್ಡ್ ಆಗಿತ್ತು ಅಂತ ಹೇಳಿದ್ರೆ, ಆಮೇಲೆ ನಾವು ಕನ್ಸಲ್ಟ್ ಮಾಡಿದಾಗ ಇಲ್ಲ ಕೆಮಿಕಲ್ ಹಾಕಿದಾಗ ನೀವು ಬರೇ ಗೆದ್ಲ ಅಲ್ಲ ಇರೋದು, ಎಲ್ಲಾದ್ರು ಸತ್ತೋಗುತ್ತೆ ಅದೊಳಗೆ ಅಂತ ಹೇಳಿದಾಗ ಏನ್ ಮಾಡಬಹುದು ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ಅಗ್ರಿಕಲ್ಚರ್ ವೇಸ್ಟ್ ನಾವು ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ಮಲ್ಚಿಂಗ್ ಮಾಡಿದಾಗ ನಾವು ಮೆಣಸಿನ ಬುಡ ಏನ್ ಸುತ್ತಮುತ್ತಲು ಇದೆಯಲ್ಲ ಅದು ನಾವು ಒಂದ್ ನೀರಿಂದ ಇನ್ನೊಂದು ನೀರ್ ಕೊಡೋ ಮಧ್ಯದಲ್ಲಿ ತೇವಾಂಶ ಹಂಗೆ ಇಟ್ಕೊಂಡಿರೋದ್ರಿಂದ ಹಸಿ ಇದ್ರೆ ಗೆದ್ಲ ಬರಲ್ಲ, ಒಣಗಿದ್ರೆ ಗೆದ್ಲ ಬರುತ್ತೆ. ಅಷ್ಟೇ ನಮಗೆ ಒಬ್ರು ಬೇಕಾದವ್ರು ಹೇಳಿದ್ದು, ನಿನ್ ತೋಟ ಒಣಗಿದ್ಯಾ ಗೆದ್ಲ ಬರುತ್ತೆ, ಹಸಿ ಇದೆಯಾ ಗೆದ್ಲ ಬರಲ್ಲ. ಅಷ್ಟೇ ಅದ್ರದ್ದು ಕಾನ್ಸೆಪ್ಟ್. ನೀನ್ ಅದಕ್ಕೆ ಕೆಮಿಕಲ್ ಮಾಡಿ ಏನು ಮಾಡಿದ್ರು ಅದು ಹೋಗೋದಿಲ್ಲ. ಎಷ್ಟು ಒಂದ್ ವಾರ ಹೋಗ್ಬೋದು ಮತ್ ಬರತ್ತದು, ಅದು ಅದು ಊಟಕ್ ಬರತ್ತೆ, ಹಸಿ ಇದ್ರೆ ಬರಲ್ಲ ಅಂದ್ರು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡಾಗ ನಾವು ಮಲ್ಚಿಂಗ್ ಮೆಟೀರಿಯಲ್ ನ ಡೆವಲಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ ನಮ್ ತೋಟದಲ್ಲಿ. ನೀವು ಯಾವಾಗ ಬಂದು ನೋಡಿದ್ರೆ ನೋಡಬಹುದು, ನಾವು ಕಮ್ಮಿ ಅಂತ ಹೇಳಿದ್ರೆ ಒಂದ್ 6 ಇಂಚ್ ಮಲ್ಚಿಂಗ್ ಹಾಕಿಟ್ಟಿದೀವಿ ಈಗ. ಇದು ಯೂಶಲಿ ದಸರಾ ಹಬ್ಬದಲ್ಲಿ ಎಲ್ಲಾ ತೋಟದಲ್ಲಿರೋ ತ್ಯಾಜ್ಯನೆಲ್ಲ ತಂದು ಬುಡಕ್ ಹಾಕ್ತಿವಿ. ಬಸವನ ಹಬ್ಬ ಅಂದ್ರೆ ಏಪ್ರಿಲ್ ಮೇ ತಿಂಗಳು ಬಂದಾಗ ಒಂದೆರಡು ಒಳ್ಳೆ ಮಳೆ ಆದ್ಮೇಲೆ ಅಷ್ಟನ್ನು ಬುಡದಿಂದ ತೆಗೆದು ಬಿಡ್ತೀವಿ. ಸೊ ದಟ್ ಮೆಣಸಿಗೆ ಮತ್ತೆ ಮಳೆಗಾಲದಲ್ಲಿ ತುಂಬಾ ತೇವಾಂಶ ಆಗ್ಬಾರ್ದು ಅಂತೇಳಿ. ತೇವಾಂಶ ಆದ್ರೆ ಬಳ್ಳಿ ಸಾಯುವ ಒಂದು ಸಂದರ್ಭ ಇರ್ತದೆ. 100ಕ್ಕೆ 100 ಸತ್ಯ. ಈಗ ಮೆಣಸಿನ ಬಳ್ಳಿಯಲ್ಲಿ ಏನು ಸಮಸ್ಯೆ ಕಂಡಿದ್ದೀರಿ? ಮೆಣಸಿನ ಬಳ್ಳಿಯಲ್ಲಿ ಅದು ನಾವು ಮಲ್ಚಿಂಗ್ ಸಿಸ್ಟಮ್ ಮತ್ತೆ ನಾವು ಎಸ್ಪೆಷಲಿ ಅಕ್ಟೋಬರ್ ತಿಂಗಳಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಮುಂದಿನ ವರ್ಷದ ಕ್ರಾಪ್ ಮತ್ತೆ ಮುಂದಿನ ವರ್ಷದ ಎಲ್ಲಾ ನಿಮ್ದು ತೋಟದ ತಾಕತ್ತು ಚೆನ್ನಾಗಿರಬೇಕು ಅಂದ್ರೆ ವಿ ಶುಡ್ ಸ್ಟಾರ್ಟ್ ಇನ್ ಅಕ್ಟೋಬರ್. ಅಕ್ಟೋಬರ್ ತಿಂಗಳಲ್ಲಿ ನೀವ್ ಏನ್ ಕೆಲಸ ಮಾಡ್ತಿರೋ ಅದೇ ನಿಮ್ ಮುಂದಿನ ವರ್ಷದ ಬೆಳೆ. ಬೇರೆಯವರೆಲ್ಲ ಯಾವ ರೀತಿ ಹೇಳ್ತಾರೆ, ನಮ್ಮ ರೈತರು ಜೋಬಲ್ ದುಡ್ಡಿದ್ದಾಗ ಗೊಬ್ಬರ ತಂದ್ಬಿಟ್ಟು ತೋಟಕ್ಕೆ ಹಾಕೋದು, ಅದೆಲ್ಲ ಸುಳ್ಳು. ನೀವ್ ಏನೇ ಕಷ್ಟಪಡಿ ಏನೇ ಕೆಲಸ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಏನ್ ತಾಕತ್ ಕೊಡ್ತಿರೋ ತೋಟಕ್ಕೆ ಅದು ನಿಮ್ಗೆ ಮುಂದಿನ ವರ್ಷದ ಫಸಲು ಕೊಡುತ್ತೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ನಾವು ಬೇವಿನಿಂಡಿ ಮತ್ತೆ ಬಯೋ ಫರ್ಟಿಲೈಸರ್ ಮತ್ತೆ ಮಲ್ಚಿಂಗ್ ಈ ಮೂರು ಕೆಲಸನ ಏನ್ ತಪ್ಪಿದ್ರು ಅದನ್ನ ತಪ್ಪಿಸೋದಿಲ್ಲ. ಸೊ ಅಲ್ಲಿಂದ ನಾವು ಜಸ್ಟ್ ಮೈಂಟೈನ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಒಂದೇ ಒಂದು ನಿರ್ವಹಣೆ ಮಾಡ್ಕೊಂಡು ಬರ್ತೀರಾ? ಏನ್ ಅಕ್ಟೋಬರ್ ತಿಂಗಳಲ್ಲಿ ನೀವು ಮಾಡಿರ್ತಿರೋ ಆ ಒಂದು ಕಾರ್ಯನ ಮುಂದೆ ಮೈಂಟೈನ್ ಅಷ್ಟೇ. ಅಕ್ಟೋಬರ್ 15th ನವೆಂಬರ್ 15th ಏನು ಮೇಜರ್ ಕೆಲಸ ಇದೆಯಲ್ಲ ಅದು ನಮ್ ಮುಂದಿನ ವರ್ಷದ ಹೆಲ್ದಿ ಪ್ಲಾಂಟ್ ಇರುತ್ತೆ. ಅಂಡ್ ಬಳ್ಳಿ ಮೈಂಟೈನ್ ಮಾಡ್ಕೊಳೋದಕ್ಕೆ ಜೂನ್ ತಿಂಗಳಲ್ಲಿ ಸಿಒಸಿ ಹಾಕ್ತಿವಿ, ಬೋರ್ಡೋ ಸ್ಪ್ರೇ ಮಾಡ್ತೀವಿ, ಇವೆಲ್ಲ ಸರ್ವೇ ಸಾಧಾರಣ. ಅದು ಮಲ್ನಾಡಲ್ಲಿ ಮಾಡ್ತಾರೆ, ಅಲ್ಲಿ ತುಂಬಾ ಮಳೆ ಬರುತ್ತೆ, ನಮ್ಮಲ್ಲಿ ಮಳೆ ಕಡಿಮೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅಂತೇಳಿ. ಇಲ್ಲ ಈಗ ವಾತಾವರಣ ತುಂಬಾ ಬದಲಾವಣೆ ಆಗಿದೆ, ಮುಂಚೆ ಇಲ್ಲ. ಮಲೆನಾಡು ಅಂತ ಹೇಳಲಾಗಿಲ್ಲ, ಮಲೆನಾಡಿನಲ್ಲೇನೆ ಮಳೆ ಬರ್ತದೆ ಅಥವಾ ಈ ಒಂದು ಅರೆಮಲೆನಾಡಲ್ಲಿ ಮಳೆ ಬರೋದಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ವಾತಾವರಣ ಈಗ ತುಂಬಾನೇ ಏರುಪೇರು ಆಗಿದೆ. ಕರೆಕ್ಟ್. ಈ ಹಿಂದೆ ಎಲ್ಲ ನನಗೆ ಗೊತ್ತಿದ್ದಂಗೆ 120 ಸೆಂಟಿಮೀಟರ್ ಮಳೆ ಬರ್ತಿತ್ತು. ಬಟ್ 120 ಸೆಂಟಿಮೀಟರ್ ಮಳೆ ಸ್ಕ್ಯಾಟರ್ ಆಗಿ ಬರ್ತಿತ್ತು. ಜೂನ್ ತಿಂಗಳು ಶುರು ಆದ್ರೆ ನವೆಂಬರ್ ತಿಂಗಳ ತನಕ ಬರ್ತಾ ಇತ್ತು. ಈಗ ನಮಗೆ ಕಳೆದ ವರ್ಷದಲ್ಲಿ 82 ಸೆಂಟಿಮೀಟರ್ ಮಳೆ ಬಂದಿದೆ. ಬಟ್ ಅಷ್ಟೂ ಮಳೆ ಅದರೊಳಗೆ 48 ಸೆಂಟಿಮೀಟರ್ ನಿಮಗೆ ಜುಲೈ ಅಲ್ಲಿ ಬಂದೋಗ್ಬಿಡ್ತು, ಜುಲೈ ಆಗಸ್ಟ್ ಅಲ್ಲಿ ಬಂದೋಗ್ಬಿಡ್ತು, ಅಷ್ಟೇ ಸಾಕು ಯಾವ್ದಾದ್ರು ಕ್ರಾಪ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ. ಅಗ್ಲ ದೀರ್ಘಕಾಲಿಕವಾಗಿ ನಿಮಗೆ 200 ಸೆಂಟಿಮೀಟರ್ ಮಳೆ, 200 ಮಿಲಿಮೀಟರ್ ಮಳೆ ಬಂದ್ರು ಏನು ಆಗೋದಿಲ್ಲ. ಬಟ್ ಶಾರ್ಟ್ ಟೈಮ್ ಅಲ್ಲಿ ಎಷ್ಟು ಜಾಸ್ತಿ ಮಳೆ ಬರುತ್ತೋ ಅಷ್ಟು ಯಾವ ಕ್ರಾಪ್ ಆದ್ರೂ ಹಾಳಾಗುತ್ತೆ. ಒಟ್ಟಾರೆ ಸರ್, ಈಗ ತಾವು ಮಾಡ್ತಕ್ಕಂತ ಒಂದು ಈ ಅದ್ಭುತ ಕೃಷಿಯಲ್ಲಿ ಖರ್ಚು ಎಷ್ಟು ಬಂದಿದೆ ಅಂತ ಹೇಳ್ತೀರಾ? ಈಗ ಒಂದು ಬೆಳೆ, ಕಾಫಿ ಬೆಳೆ ಆಗ್ಲಿ ಅಥವಾ ಮೆಣಸಿನ ಬೆಳೆ ತಗೊಳಕ್ಕೆ ಏನು ಎಷ್ಟು ಖರ್ಚು ಬಂದು? ಸರ್, ನಾನು ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಖರ್ಚು ಅಂತ ಏನ್ ಲೆಕ್ಕ ಮಾಡೋದಿಲ್ಲ, ಬಟ್ ಒಂದು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದೀನಿ. ಏನು ಇಳುವರಿ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ 2025-26 ಅಂದ್ರೆ ಬರೋ ವರ್ಷದಲ್ಲಿ ನನಗೆ 10 ಲಕ್ಷ ಆದಾಯ ಬೇಕು ಅಂತ ನಾನೇ ಡಿಸೈಡ್ ಮಾಡಿದೆ, ನನ್ನ ತೋಟದಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ಹೇಳಿದ್ರೆ ಮಿನಿಮಮ್ ನಾನು 20% ಅಂದ್ರೆ 2 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಲೇಬೇಕು. ಫಸ್ಟ್ಲು ಬಂದ್ಮೇಲೆ ಅದ್ರ ಮುಂದಿನ ವರ್ಷ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿದ್ರೆ ದಟ್ ಈಸ್ ಎ ಫೇಲ್ಯೂರ್. ತೋಟ ಎಷ್ಟು ಕೊಡುತ್ತೆ ಅದು ಪ್ರಕೃತಿಗೆ ಬಿಟ್ಟಿದ್ದು. ತೋಟದಿಂದ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಡಿಸೈಡ್ ಮಾಡ್ತೀನಲ್ಲ, ಅದರದ್ದು 20-30% ನಾವು ಇನ್ವೆಸ್ಟ್ ಮಾಡಲೇಬೇಕು. ತೋಟ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಇದು ಒಂದು ಇಂಡಸ್ಟ್ರಿ ತರ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಗಿವ್ಸ್ ಪ್ರಾಫಿಟ್. ಬೇರೆ ಯಾವುದೇ ನೀವು ವ್ಯವಹಾರ ತಗೊಳ್ರಿ, ಒಂದು ಅಡಿಕೆ ಬೀಜನ ನೆಲದಲ್ಲಿಟ್ರೆ ಅಂದ್ರೆ 1 ರೂಪಾಯಿ ಬಂಡವಾಳ ಹಾಕಿದ್ರೆ ಸತತವಾಗಿ ಪ್ರತಿ ವರ್ಷ 100 ಅಡಿಕೆ ಬೀಜನ ಯಾವ ವ್ಯವಹಾರನು ಕೊಡೋದಿಲ್ಲ. ವ್ಯವಸಾಯ ಒಂದೇ ಇಷ್ಟೊಂದು ಪ್ರಾಫಿಟ್ ಕೊಡೋದು. ನಿರ್ವಹಣೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರೈತ ಸಮೃದ್ಧಿಯಾಗಿರ್ತಾನೆ. ರೈತನ ನಿರ್ವಹಣೆ ಅಂದ್ರೆ ನಿರ್ವಹಣೆ ಅಂತ ಹೇಳಿದ್ರೆ ತೋಟದಲ್ಲ, ಅವರ ವೈಯಕ್ತಿಕ ಜೀವನದಲ್ಲಿ ಖರ್ಚು ವೆಚ್ಚದ ನಿರ್ವಹಣೆಗಳು ಏರುಪೇರಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಕಾಣಕ್ಕಾಗಲ್ಲ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಯುವಕರಿಗೆ, ಯುವ ರೈತರಿಗೆ? ಏನು ಜಮೀನ್ ಇದ್ರು ಕೂಡ ಪಟ್ಟಣದಲ್ಲಿ ಹೋಗಿ ಯಾವ್ದೋ ಒಂದು ಕಂಪನಿಯಲ್ಲೋ ಅಥವಾ ಯಾವ್ದೋ ಒಂದು ಇದರಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ತಮ್ಮ ಒಂದು ಬುದ್ಧಿವಾದ ಅಂತ ಹೇಳ್ಬೋದು, ತಮ್ಮ ಒಂದು ಕಿವಿ ಮಾತಂತ ಅಂತ ಹೇಳ್ಬೋದು. ಯಾಕಂತಂದ್ರೆ ತಾವು ಒಬ್ಬ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಕೂಡ ಬೇರೆಯವರ ಒಂದು ಇದರಲ್ಲಿ ಕೆಲಸ ಮಾಡೋದು ಬೇಡ, ನಮ್ಮ ಇದ್ದಿನ ಒಂದು ಜಮೀನಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡೋಣ ಅಂತ ಹೇಳಿ ಕೈ ಹಾಕಿದ್ರೆ ಅದು ನಿಮಗೆ ಫಲ ಕೊಡ್ತಾ ಇದೆ. ನಾವು ಕೂಡ ಆಶಿಸ್ತೀವಿ ನಿಮ್ಮ ಒಂದು ಯೋಜನೆಗಳು ಎಲ್ಲ ಸಾಕಾರ ಆಗಲಿ ಅಂತ ಹೇಳಿ ಈ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನಿನ್ನು ಬೇರೆಯವರಿಗೆ ಏನು ಹೇಳೋದಕ್ಕೆ ಇನ್ನು ನಾನು ಅಷ್ಟು ಸಾಧನೆ ಮಾಡಿಲ್ಲ, ಬಟ್ ಒಂದ್ ಹೇಳ್ತೀನಿ, ಜಮೀನ್ ಇದೆ ಜಮೀನ್ ಇಲ್ಲ ಸೆಕೆಂಡರಿ. ಮೂಲತಃ ನಿಮಗೆ ಜಮೀನು ಬೈ ಬರ್ತ್ ನೀವು ಜಮೀನ್ದಾರ್ ಆಗಿದ್ದೀರಿ ಅಂತ ಹೇಳಿದ್ರೆ ಭೂಮಿ ಬಗ್ಗೆ ಯೋಚನೆ ಮಾಡಿ. ಬರೋ ದಿನಗಳಲ್ಲಿ ರೈತನಿಗೆ ಬರೋ ಅಷ್ಟು ಬೆಲೆ ಮತ್ತು ಗೌರವ ಇನ್ನೆಲ್ಲೂ ಸಿಗೋದಿಲ್ಲ. ಆದ್ರೆ ಸಮಾಜದಲ್ಲಿ ಏನೋ ಗೊತ್ತಿಲ್ಲ, ರೈತರಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಂದ ಕೇಳ್ಪಟ್ಟಿದೀನಿ, ಸಮಾಜದಲ್ಲಿ ನೋಡ್ತಾ ಇದೀನಿ ಕ್ರಿಟಿಕ್ ಕೂಡ. ಬಟ್ ಅದು ಯಾವ ಭಾವನೆ ಹುಟ್ಟಿದೆ ಜನಗಳಲ್ಲಿ ಅನ್ನೋದು ಗೊತ್ತಿಲ್ಲ. ನೀವೆಲ್ಲೋ ಬೆಂಗಳೂರಲ್ಲಿ, ನಾನು ಬೆಂಗಳೂರಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ, ಆ ಬೆಂಗಳೂರಲ್ಲಿ 2 ವರ್ಷ ಯಾವ ರೀತಿ ಕೆಲಸ ಮಾಡಿದ್ದೀನಿ ನನಗೂ ಗೊತ್ತುಂಟು. ಈಗ ಬೆಂಗಳೂರಲ್ಲಿ ಮಾಡ್ತಾ ಇರೋರಿಗೂ ಗೊತ್ತುಂಟು ಅವರ ಸಾಧಕ ಬಾಧಕಗಳೆಲ್ಲದು ಕೂಡ. ಬಟ್ ಅದೇ ಅವನು ಅವ್ರ ಸ್ವಂತ ಜಮೀನು ಖರೀದಿ ಮಾಡಿ ಜಮೀನ್ ಮಾಡಕ್ ಬನ್ನಿ ಅಂತ ನಾನು ಯಾರಿಗೂ ಕರೆಯಲ್ಲ. ಇವತ್ತಿನ ದಿನದಲ್ಲಿ ಇರೋ ರೇಟಿಗೆ ಎಷ್ಟು ವರ್ಕೌಟ್ ಆಗತ್ತೋ ನನಗೂ ಗೊತ್ತಿಲ್ಲ. ಮೂಲತಃ ನಿಮ್ದು ಜನನದಲ್ಲೇ ನಿಮಗೆ ಜಮೀನ್ ಇದೆ, ನಿಮ್ಮಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಹತ್ರ ಜಮೀನ್ ಇದೆ ಅಂತ ಹೇಳಿದ್ರೆ ಒಂದು ಈಗೇನ್ ನೀವು ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ತಾ ಇದೀರಲ್ಲ, 1 ಲಕ್ಷ ರೂಪಾಯಿ ಸಂಬಳ ತಗೊಂಡು ಅದನ್ನ ನೀವು ಮಿನಿಮಮ್ 5-6 ಎಕರೆ ಜಮೀನಲ್ಲೂ ಕೂಡ ಅಷ್ಟು ತಗೊಂಬೋದು. ಆದ್ರೆ ಮಾಡ್ತೀನಿ ನಾನು, ಸಾಧಿಸ್ತೀನಿ ಅನ್ನೋ ಒಂದು ಭಾವನೆಯಿಂದ ಬನ್ನಿ, ಹಾಗೇ ಆಗತ್ತೆ. ನೀವು ಬೆಂಗಳೂರು ಜೀವನದಲ್ಲಿ ಏನ್ ಕಷ್ಟಗಳಿದೆಯೋ ಅದೇ ರೈತರ ಜೀವನದಲ್ಲೂ ಕಷ್ಟಗಳಿದೆ. ನೀವು ಬೆಂಗಳೂರಲ್ಲಿ ಎಷ್ಟು ಸುಖವಾಗಿದ್ದೀರೋ ಅದಕ್ಕಿಂತ ಜಾಸ್ತಿ ಸುಖವಾಗಿ ನಾವು ಕೂಡ ಇದೀವಿ. ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಸರ್, ನಿಮ್ಗೇನು ತೊಂದರೆ ಅನಿಸಿದೆ ಮಾರ್ಕೆಟಿನ ಒಂದು ನಿರ್ವಹಣೆಗೆ ಬಂದ್ರೆ? ಸರ್, ನಾನು ಬೆಳೀತಿರೋ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಇವತ್ತಿನ ಮಾರುಕಟ್ಟೆ ಚೆನ್ನಾಗಿದೆ, ಅದರಲ್ಲಿ ಏನು ನ್ಯೂನ್ಯತೆಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಸೀಸನ್ ಕ್ರಾಪ್ ಬೆಳೀತಾರಲ್ಲ, ತರಕಾರಿ ಅವರೆಲ್ಲ ಬೆಳೀತಾರಲ್ಲ, ಅವರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಅದಕ್ಕೆ ಸರ್ಕಾರ ಯಾವ ರೀತಿ ಇನ್ವಾಲ್ವ್ ಆಗುತ್ತೋ ಗೊತ್ತಿಲ್ಲ, ಅದು ತುಂಬಾ ದೊಡ್ಡ ವಿಚಾರ ಮಾತಾಡೋದಕ್ಕೆ. ಒಬ್ಬ ಸಾಮಾನ್ಯ ರೈತನಾಗಿ ಕೆಲವು ಸಜೆಷನ್ಸ್ ಗಳು ಕೊಡಬಹುದು, ಬಟ್ ಅದ್ ಮೇಲ್ಮಟ್ಟದ ತನಕ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಅದು. ಬಟ್ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲಾ ಹಾರ್ಟಿಕಲ್ಚರ್ ಕ್ರಾಪ್ ರೈತರು ಚೆನ್ನಾಗಿದ್ದಾರೆ. ಅಂದ್ರೆ ತೋಟಗಾರಿಕೆ ಬೆಳೆ ಯಾರು ಬೆಳೀತಾ ಇದಾರೆ ಅವರು ಮೋಸ ಇಲ್ಲ, ಅವರಿಗೆ ಒಂದು ಏನಪ್ಪ ನಮ್ಗೆ ಇದ್ರ ಲಾಭ ಇಲ್ಲ, ಇದ್ರಿಂದ ಏನು ಗಿಟ್ತಾ ಇಲ್ಲ ಅಂತ ಅನ್ನೋ ಒಂದು ಪ್ರಮೇಯ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಅಗ್ರಿಕಲ್ಚರ್ ಅಲ್ಲಿ ಇದೆ, ನಾನು ಒಪ್ಕೊಂತೀನಿ. ಹಾರ್ಟಿಕಲ್ಚರ್ ಅಲ್ಲಿ ಭೂಮಿ ತಾಯಿ ಎಷ್ಟು ಕೊಡಕ್ ಸಾಧ್ಯನೋ ಅಷ್ಟು ಕೊಡ್ತಾ ಇದ್ದಾಳೆ, ನಾವು ಉಪಯೋಗಿಸ್ಕೊಳ್ಳೋದು ಬಿಡೋದು ನಮಗ್ ಬಿಟ್ಟಿದ್ದು. ಹೌದು, ಯಾವ ರೀತಿಯಿಂದ ತಾವು ಉಪಯೋಗಿಸ್ಕೊಳ್ತೀರಾ, ಯಾವ ರೀತಿಯಿಂದ ಅದನ್ನ ನಿರ್ವಹಣೆ ಮಾಡ್ತೀರಾ, ಅದ್ರ ಮೇಲೆ ಇದು ನಿಮ್ಮ ಒಂದು ನಿರ್ಧಾರ ಆಗುತ್ತೆ, ಲಾಭದ ಒಂದು ಪ್ರಮಾಣ ಮತ್ತೆ ಇಳುವರಿ ಒಂದು ಪ್ರಮಾಣ. ಸೊ ಇದುವರೆಗೆ ತಾವು ಏನು ವೈವಿಧ್ಯಮಯ ಕೃಷಿ ವಿಶೇಷವಾಗಿ ಕಾಫಿ ಬೆಳೆ ಈ ಒಂದು ಪ್ರದೇಶದಲ್ಲಿ, ಅದು ಅರೆ ಮಲ್ನಾಡು ಅಲ್ಲ ಮಲ್ನಾಡು ಅಲ್ಲ ಅಂತ ಪ್ರದೇಶದಲ್ಲಿ ತಾವು ಕಾಫಿ ಬೆಳೆನ ಸಂಪಾಗಿ ಅದ್ಭುತವಾಗಿ ಬಂಪರ್ ಕ್ರಾಪ್ ಆಗಿ ನೀವು ಬೆಳೀತಾ ಇದ್ದೀರಾ, ಇನ್ನು ಮುಂದೆ ಕೂಡ ತಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ತರದೇ ತರಹವಾರಿ ಪ್ರಯೋಗದ ಜೊತೆಗೆ ಆರ್ಥಿಕ ಒಂದು ಸಬಲತೆ ಮತ್ತೆ ಆರ್ಥಿಕ ಒಂದು ಲಾಭ ಗಳಿಸುವಿಕೆ ಕುರಿತು ತಾವು ತುಂಬಾನೇ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ತಮ್ಮನ್ನ ಸಂಪರ್ಕಿಸುವುದಾದರೆ ಅಥವಾ ತಮ್ಮ ಒಂದು ಜಮೀನಿನಲ್ಲಿ ಬಂದು ತಾವು ಮಾಡ್ತಕ್ಕಂತ ಕೃಷಿಯನ್ನ ನೋಡಿ ಅವರು ಕೂಡ ಇದರಿಂದ ಪ್ರಭಾವಿತರಾಗಿ ಅವರು ಏನಾದರೂ ಇಚ್ಛೆ ವ್ಯಕ್ತಪಡಿಸುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ದೂರವಾಣಿ ಸಂಖ್ಯೆ 9481800000. ಧನ್ಯವಾದ ಸರ್. ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಮ್ಮ ಕೃಷಿಯ ಅನುಭವಗಳನ್ನ, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಯ ಒಂದು ಕೃಷಿಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ತಮಗೆ ಇನ್ನೂ ಒಳ್ಳೆಯ ಒಂದು ಆಶಾದಾಯಕವಾದಂತಹ ಒಂದು ಬೆಳೆಗಳನ್ನ ತಗೊಳ್ಕೊಳ್ಳಕ್ಕೆ ತಮಗೂ ಕೂಡ ಚೈತನ್ಯ ಬರಲಿ, ಈ ಒಂದು ಜಿಲ್ಲೆಗೆ ಮಾದರಿ ರೈತರಾಗಿ ಹೊರಹೊಮ್ಮಲಿ ಅಂತ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಕಾಫಿ, ಕಾಳುಮೆಣಸಿನಲ್ಲಿ ಅಡಕೆ ಬೆಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕಿನ ಕೆಳಗಿನ ಕುಂಚೇನಹಳ್ಳಿ ಗ್ರಾಮದ ಯುವ ಪ್ರಗತಿಪರ ರೈತರಾದ ಶ್ರೀ ಕೆ ಲೋಹಿತ್ ಗೌಡರು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್ ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ. ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ.